ಅಚ್ಚೆ ಜಗ ಅಂತ ಕುಟುಂಬ ಮಾಡಿದ್ರೆ ಈ ವಿಕಾಸ utilizada essa proposta de tarifa. A escolha da decisão propõe utilizar a proposta do Paraná Rio. Se o propósito da luta do Paraná Rio, que a gente é, a tudo a melhor do Paraná Rio. A sua vez, o Paraná Rio, a luta do Paraná Rio, já se tem, a luta do Paraná Rio, ಸರ್ವೇಶು ಭೂತೇಶು ಸರ್ವೇಶು ಆತ್ಮಸು ಅನ್ನ ಆದ್ರೆ ಮಾಡ್ತಾ ಇದ್ದಾನೆ. ಆ ಹೆಜ್ಜೆ ಹುಂಡ ಉಂಟಲ್ಲ, ಹೆಜ್ಜೆ ಹುಂಡ ಅಂದ್ರೆ ಒಂದರ ಹೃದಯ ಸ್ಥಾನ ಅದು. ಸಸ್ಯ ಉರೇ ವಡಿ ಆಮೇಲೆ ಲೋಭಾನಿ ಬರ್ಫಿ ಬರ್ಫೆ ಇದೆಯಲ್ಲ, ಬರ್ಫೆ ಅನ್ನೋದು ಭಗವಂತನ ಯಜ್ಞವರಾಹನ ರೂಪಗಳಿಂದ ದರ್ಪೆ ಕೊಟ್ಟಿದ್ದು ಅಂತ ಹಾಗೆ ಬರ್ತಾರೆ. ಇದರಿಂದ ಲೋಮಾನಿ ವರ್ಷಿಸಿ ಭಗವಂತನ ರೂಪಗಳಿಂದ ಜ್ಞಾನಾನಂದಮಯವಾದ ರೂಪಗಳಿಂದ ದರ್ಪೆಗಳು ಆ ದರ್ಪೆಗಳು ಅದರಿಂದ ಯಜ್ಞಕ್ಕೆ ಉಪಯುಕ್ತ. ಅದು ಭಗವಂತನ ಅವಯವದಿಂದ ಹುಟ್ಟಿದ್ದರಿಂದ ದರ್ಪೆಗಳಿಗೆ ದುಷ್ಟ ಶಕ್ತಿಯನ್ನು ನಿಬರ್ಹಣ ಮಾಡ್ತಾರೆ. ಅವು ದುಷ್ಟ ಶಕ್ತಿಗಳನ್ನು ಓಡಿಸಿಬಿಡ್ತಾರೆ. ಇವಾಗ ಅದಕ್ಕೆ ಪವಿತ್ರ ಆಗ್ತದೆ, ಕೈಯಲ್ಲಿ ಉತ್ತರ ಚಿನ್ನದ ಉತ್ತರ ಹಾಕೊಂಡು ಹಾಕೊಂಡು ನಮ್ಮ ಕೈಯಲ್ಲಿ ಚಿನ್ನದ ಉತ್ತರ ಇದ್ರೂ ಕೂಡ ಪುರೋಹಿತರು ಭೇಟಿ ಮಾಡಿಕೊಡ್ತಾರೆ. ಕಾರಣ ಗರ್ಭೆಯಲ್ಲಿ ದುಷ್ಟ ನಿವಾರಣ ಶಕ್ತಿ ಇದೆ ಎಂಬುದನ್ನು ಶತಮಾನಗಳಿಂದ ಋಷಿಗಳು ತಮ್ಮ ಪಡೆದುಕೊಂಡ ಅದು ವೇದ ಬಂದಿರುತ್ತದೆ. ಹಾಗಾಗಿ ಹೆಜ್ಜೆ ಕುಟ್ಟಕ್ಕೆ ಗರ್ಭೆಯಿಂದ ಬರುತ್ತಾರೆ. ದಕ್ಷಿಣ ಶ್ಯಾಮಿಲ್ ಬರುತ್ತಾನೆ, ಎಲ್ಲ ದಿಕ್ಕಿ ಪಶ್ಚಿಮ ಉತ್ತರ ದಿಕ್ಕುಗಳಲ್ಲಿ ಪೂರ್ವ ದಿಕ್ಕಿನಲ್ಲಿ ಪರಿಸರನ ಮಾಡುವುದಿಲ್ಲ ಅವರು. ಯಾಕೆಂದ್ರೆ ಪೂರ್ವದಲ್ಲಿ ಸೂರ್ಯನೇ ಇಂದ ಪರಿಸರ ಮಾಡಿ ಈ ಮೂರು ಕಡೆ ಪರಿಸರನ ಮಾಡ್ತಾರೆ. ಅಂದರೆ ಒಳಗೆ ಭಾಗದಲ್ಲಿ ಗರ್ಭೆಯನ್ನು ದಾಟಿಕೊಂಡು ಕುಷ್ಠಶಕ್ತಿಗಳು ಬರುವುದಿಲ್ಲ. ಅದು ಅಂದ್ರೆ ಕುಟ್ಟಕ್ಕೆ ಕುಷ್ಠಶಕ್ತಿ ಹಾಯೋದಿಲ್ಲ. ನಮ್ಮೊಳಗೆ ಕುತ್ಕೊಂಡ್ರೆ ಅಂದ್ರೆ ಸ್ವಾರು ಕುಟ್ಟೆ ಕುತ್ತಿದ್ರೆ ಅದನ್ನು ಕೈಗೊಂಡು ಕೈಗೊಂದು ಪವಿತ್ರ ನಮ್ಮ ಒಳಗೆ ಕುಷ್ಠಶಕ್ತಿ ಬಂದು ಅದು ಅದನ್ನು ಗುಂಡವನ್ನು ದೃಷ್ಟಿ ಪ್ರವೇಶಿಸಿ ಎರಡು ಶಿಕ್ಷೆ ಆಗಬೇಕು. ಆದರೆ ಮತ್ತ ದೇವತೆಗಳು ಸ್ವೀಕಾರ ಇರದಿದ್ರೆ ದುಷ್ಟ ಶಕ್ತಿಯನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಗರ್ಭೆಯನ್ನು ಅದು ಏನಾಯ್ತೀಗ ಗರ್ಭೆಯನ್ನು ದುಷ್ಟ ಶಕ್ತಿ ನಿವಾರಕ ಯಾಕೆಂದ್ರೆ ಗರ್ಭೆಯನ್ನ ದುಷ್ಟ ಶಕ್ತಿ ನಿವಾರಕವಾಗಿ ಉಪಯೋಗ ಆಗಿರುವಂತ ಜ್ಞಾನಾನಂದಮಯವಾದ ರೂಪಗಳಿಂದ ಸೃಷ್ಟಿ ಮಾಡಿದ ಭಗವಂತನ ಅಂಗದಿಂದ ಬೇರೆ ಸೃಷ್ಟಿಯಾಗಿದ್ದಂತೆ ಅರ್ಥ. ಬೇರೆ ನೋಡಿ ಗರ್ಭೆ ಯಾಕಕ್ಕೂ ನೀರಿಗೆ ಬದವಸ್ತು ಬೇರೆ ದನಗಳೇ ತಿನ್ನೋದು ನಾಳೆ ತಿಳಿದು ಶಾಂತಿಗೋಸ್ಕರ ಬೆಳಗಿನಿಂದಾಗಿ ನಾಳೆಗೆ ಚಿಂತೆ ಬೆಳೆಸಿಕೊಂಡು ಸಾಮಾನ್ಯವಾಗಿ ಇದರ ಯಾವುದಕ್ಕೂ ಉಪಯೋಗಕ್ಕೆ ಪ್ರತಿಯೊಂದಕ್ಕೂ ಒಂದು ಉಪಯೋಗ ಇದೆ. ಭಗವಂತನ ಸೃಷ್ಟಿಯಲ್ಲಿ ಉಪಯುಕ್ತವಾದ ವಸ್ತು ಇದೆ, ಪ್ರತಿಯೊಂದಕ್ಕೂ ಒಂದೊಂದು ಉಪಯೋಗ ಇದೆ. ಈ ಗರ್ಭೆ ಬಂದು ಯಾವ ಉಪಯೋಗ ಇಲ್ಲ, ಗುಂಡು ದನಗಳಿಂದ ಅದಕ್ಕೂ ಉಪಯೋಗ ಇಲ್ಲ. ಅದನ್ನು ಕೇವಲ ದುಷ್ಟ ಶಕ್ತಿ ನಿವಾರಣೆಗೋಸ್ಕರ ಮಾತ್ರವೇ ಸೃಷ್ಟವಾದಂತಹ ಒಂದು ಸಸ್ಯ ಅದು ಗಿಡಮೂಲಿಕೆ. ಅದನ್ನು ಯಜ್ಞದಲ್ಲಿ ಉಪಯೋಗಿಸುವುದಲ್ಲದೆ ಯಾವುದು ಥರ ಉಪಯೋಗಿಸ್ತಾರೆ, ಯಾವುದು ಉಪಯೋಗಿಸಿ ಅವರು ವ್ಯರ್ಥ ಇಟ್ಟುಕೊಂಡು ಸೃಷ್ಟಿ ಮಾಡುವ ಕೇವಲ ಯಜ್ಞಕ್ಕೊಂದು ಸೃಷ್ಟಿ ಮಾಡುವ ಯಜ್ಞದಲ್ಲಿ ಭಾವಿಸಿ ಪೂಜಾ ಕಾಲದಲ್ಲಿ ಏನನ್ನು ಗುರುತ್ರ ಹಾಕೊಂಡ್ರೆ ಶುದ್ಧ ವಾತಾವರಣ ಶುದ್ಧಿ ಶರೀರ ಶುದ್ಧಿ ಎಲ್ಲವನ್ನೂ ಮಾಡ್ತಕ್ಕಂಥ ಒಂದು ಅಸಾಧಾರಣ ಶಕ್ತಿಯನ್ನು ಹೇಗೆ ಉತ್ತರಣೆ ಗಿಡಕ್ಕೆ ಅಥವಾ ಯಾವುದು ಇಲ್ಲದಂತಹ ಒಂದು ಈಡ. ಆದರೆ ಒಂದು ದುಷ್ಟ ಶಕ್ತಿಯನ್ನ ನಮ್ಮ ಮೇಲೆ ಯಾರಾದರೂ ಪ್ರಯೋಗ ಮಾಡಿದ್ದರೆ ಆ ದುಷ್ಟ ಶಕ್ತಿಯನ್ನು ನಿವಾರಣೆ ಮಾಡಿ ನಮ್ಮ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಆ ಉತ್ತರಗಳಿಂದ ಆಹುತಿ ಮಾಡಿದರೆ ಅಂತ ಅಂದರೆ ಒಂದೊಂದು ವನಸ್ಪತಿಯಲ್ಲಿ ಇರತಕ್ಕಂಥ ವಿಚಿತ್ರ ಶಕ್ತಿಗಳನ್ನು ಭಗವಂತ ಕೊಟ್ಟ ಅದನ್ನು ಎಲ್ಲರೂ ಗುರುತಿಸಿ ಅಭಿಜಾರ ಕ್ರಿಯಾಶಾಂತಿ ಅಪಮಾರ್ಗ ಅಭಿಜಿ ಕ್ರಿಯ ಉತ್ತರಣೆಯಿಂದ ಅಪೋಮ ಮಾಡಿದರೆ ಯಾರ್ಯಾರು ಏನು ಅಭಿಚಾರ ಮಾಡಿದ್ರು ನಡೆಯಲ್ಲ. ಯಾರಿಗೂ ಇದರ ಶಕ್ತಿ ಆ ಒಂದು ಗಿಡಕ್ಕೆ ಕಾಡು ಗಿಡ ಕೊಟ್ಟ ಭಗವಂತ ಯಾಕೆ ಬಂದ್ರೆ ಭಗವಂತ ಕೊಡ್ತ ಹಾಗೆ ಎಂಥ ದುಷ್ಟ ಶಕ್ತಿಗಳು ಬಂದರು ನಮ್ಮ ಮೇಲೆ ದಾಳಿ ಮಾಡದಂತೆ ತೆರೆಯುವ ಶಕ್ತಿ ಬರ್ತಿಗಿದೆ. ಅದೊಂದು ಬರ್ತಿಯಿಂದ ಹೆಜ್ಜೆ ಗುಡ್ಡವನ್ನು ರಕ್ಷಿಸಿ ಅದು ಭಗವಂತನ ರೋಗಗಳಿಂದ ಸೃಷ್ಟಿ ಭಗವಂತನ ಹೃದಯವೇ ಹೇಗೆ ಹೆಜ್ಜೆ ಗುಡ್ಡ ಅಲ್ಲಿ ಉಪಯೋಗಿಸ್ತಕ್ಕಂಥ ತಂತ್ರಗಳೆಲ್ಲ ಭಗವಂತನ ರೋಗದಿಂದ ಶ್ಲೋಮಾನಿ ಪಡೆದಿರಿ ಆಮೇಲೆ ಹೆಚ್ಚು ವೇದಿಕೆಯಿಂದ ಮೇಲಕ್ಕೆ ಭಗವಂತನ ದಾಯಿ ಇದೆ ಭಗವಂತನ ಹೃದಯ ಇದೆ ಭಗವಂತನ ಮನಸ್ಸಿದೆ ಅದಕ್ಕೆ ಭಗವಂತ ಹೃದಯಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಮನಃಪೂರ್ವಕವಾಗಿ ಕಾಯ್ತಾ ಇರೋದು ನಮ್ಮ ಆಗುತ್ತೆ ಅಂತ ಒಂದು ಬರೀ ಮೂಲ ಅಂದರೆ ಜಾರ್ಥ ಹೃದಯ ಜಾರ್ಥಭಕ್ತಿ ಆಹಾರ ಮನಃ ಅನ್ನುವ ಅನ್ವಾಹಾರ್ಯ ಭಜನ ಹಾಸ್ಯಂ ಭಗವಂತನ ಪ್ರೀತಿ ನಿತ್ಯ ನಾವು ಮನೆಯಲ್ಲಿ ಆರಾಧನೆ ಮಾಡ್ತಕ್ಕಂಥ ಭಗವಂತನ ಹೃದಯ ಪ್ರೀತಿ ಭಗವಂತನ ಪ್ರೀತಿಯಿಂದ ಬೀಳುತ್ತಾ ಇರ್ತದೆ. ಆಮೇಲೆ ಭಗವಂತನ ಮನಸ್ಸು ಪ್ರೀತಿ ಮನಸ್ಸನ್ನು ಮನದ ಇಚ್ಛೆ ವಿಶ್ವಾಸರನ ಬಾಯಿಯ ಆಹ್ವಾನಿಯಾಗಲಿ. ತಂದೆ ತಿದ್ದು ತನಕೊಂಡು ಬೇರೆ ಆಯಿತು ಮೇಲಿದ್ದಕ್ಕಾಗಿ ಮೂರು ಲೋಕ ಮೂರು ಲೋಕದಲ್ಲಿ ಇರತಕ್ಕ ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ, ನಮ್ಮ ಯಾಕ್ಷಾಲ್ಯದಿಂದಾಗಿ ನಾವು ಮಾಡ್ತಕ್ಕಂಥ ಯಜ್ಞದಲ್ಲಿ ಇದ್ದಾನೆ ಭಗವಂತ. ಆ ಯಜ್ಞದಲ್ಲಿ ಇರತಕ್ಕಂಥ ವೇದಿಕೆಯ ಒಂದು ಹೃದಯ ನಿನ್ನೆ ಶಾಲೆಯ ಎಂಬ ಮೂರ್ತಿ, ಆ ವೇದಿಕೆಯ ಹೃದಯ ಭಾಗ ವೇದಿಕೆಯಲ್ಲಿ ಇರತಕ್ಕಂಥ ಆ ಅಗ್ನಿ ಮೂರಗ್ನಿ ಇದೆ, ಒಂದಗ್ನಿ ಮನಸ್ಸು, ಒಂದಗ್ನಿ ಹೃದಯ, ಒಂದಗ್ನಿ ಬಾಯಿ. ಆ ಬಾಯಿಯಲ್ಲಿ ಆಗಿದ್ದು ಕೊಟ್ಟರೆ ಒಬ್ಬರು ಬೇರೆ ಎಲ್ಲದೇ ಹೀಗೆ ಭಗವಂತ ನಮ್ಮೊಂದು ಶಾಲೆಯಲ್ಲಿ ನಮಗೆ ಏನ್ ಮಾಡ್ತೀವಿ ವೇದಿ ದೇವಾಧಿ ಕರಿಸಿ ಅರ್ಥ ಹೃದಯ ಆರಂಭಪತ್ಯ ಮನೋನ್ವಹಾರಿ ವಚನ ಆಶೀರ್ವಾದ. ಏನಾಯ್ತು ಅಂದ್ರೆ ಅಲ್ಲಿಂದ ಈ ಬರೋಣವಾಗಿ ಭಗವಂತ ನಮ್ಮ ಮನಸ್ಸಿನಲ್ಲಿ ಮನೋಹಾರಿ ವಚನನಾಗಿದ್ದಾನೆ, ನಮ್ಮ ಕಣ್ಣಿನಲ್ಲಿ ಇದ್ದಾನೆ, ನಮ್ಮ ಕಿವಿಯಲ್ಲಿ ಇದೆಲ್ಲ ಭಗವಂತ ಸುಖಗಳು ವಿಶ್ವದಲ್ಲಿಂದ ತಿಳಿಯಿದೆ, ಶ್ರೋತ್ರ ಇದ್ದಾನೆ, ಮೂಗಿನಲ್ಲಿದ್ದಾನೆ, ನಾದಿಯಲ್ಲಿದ್ದಾನೆ, ಹೃದಯದಲ್ಲಿದ್ದಾನೆ, ಪಾದದಲ್ಲಿದ್ದಾನೆ. ಇಡೀ ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಬಂತು, ಅದು ಒಂದಾಯಿತು. ಹಾಗೆ ಯಜ್ಞದ ಹಾಗೆ ಇರತಕ್ಕಂಥ ಭಗವಂತ ಕುರೇವೇದಿ ನಮ್ಮ ಹೃದಯದಲ್ಲಿ ಯಜ್ಞವೇದಿಕೆ ಈ ಯಜ್ಞದಲ್ಲಿ ಒಳಗಿರತಕ್ಕಂಥ ಯಜ್ಞನಾರಾಯಣ ಪೂಜೆ ನಡೆಯಬೇಕು. ಅದಕ್ಕೆ ದ್ರವ್ಯ ಅವರು ಲೋಮಾನಿ ಗಳಿಗೆ ನಮ್ಮ ಲೋಮಗಳಲ್ಲಿ ಭಗವಂತ ದ್ರವ್ಯಗಳನ್ನು ಬಿಟ್ಟಿದ್ದಾರೆ. ಈ ವೇದಿಕೆಗೆ ಸುತ್ತ ಲೋಮಗಳನ್ನು ನಿರ್ಮಾಣ ಆಗಿದೆ. ನಮ್ಮ ಹೃದಯವೇ ನಮ್ಮ ಮನಸ್ಸೇ ಆಹ್ವಾನಿಯ ಅನ್ವಾಹಾರಿ ಆಹ್ವಾನಿಯಾಗಿ ಹೊಮ್ಮೆ ಬಂದಿದೆ. ಈಗ ನಮ್ಮ ಬಾಯಿಯಲ್ಲೇ ಭಗವಂತ ಆಹ್ವಾನಿಯ ನಾಮಕನಾದಂತಹ ಮನೆಯಲ್ಲಿ ಸನ್ನಿಹಿತನಾಗಿದ್ದಾನೆ. ಹೃದಯದಲ್ಲಿ ಅನ್ವಾರ ಮನಸ್ಸಿನಲ್ಲಿ ಅನ್ವಾರ ಪಿಚ್ಚನಾಗಿದ್ದಾನೆ. ಹೃದಯದಲ್ಲಿ ಆರಂಭಿಸಿದೆ ಈ ಪಂಚಾಗಿದೆ. ಆದ್ದರಿಂದ ನಾವು ಸಮಾಜ ಈ ಅಂದರೆ ಆಹ್ವಾನಿ ಮಾಡುತ್ತಾರೆ ರಾಷ್ಟ್ರಪತಿಯಾಗಿ ಹಾಕಿದ್ದಾರೆ ಆಹುತಿ ಹಾಕಿ ಆಹುತಿ ಯಜ್ಞದಲ್ಲಿ. ಆದ್ದರಿಂದ ಆಶ್ಯಂ ಆಹ್ವಾನೀಯ ಭಗವಂತ ನಮ್ಮ ಆಹ್ವಾನಿಯಾಗಲಿ ಭಗವಂತರ ಬಾಯಿ, ನಮ್ಮ ಬಾಯಿ ಭಗವಂತರ ಆಹ್ವಾನಿಯಾಗಲಿ. ಒಂದಕ್ಕೊಂದರಿಂದ ಈ ವಿಷಯದಲ್ಲಿ ಈಗ ಸಂಬಂಧವನ್ನು ಕಲ್ಪಿಸಿಕೊಂಡು ಈ ಬಾಯಿಯಲ್ಲಿ ಇರತಕ್ಕಂಥ ಆಹ್ವಾನಿಯಾಗಲಿ ಸಂಬಂಧಿತನಾದ ವೈಶ್ವಾಗರಲ್ಲಿ ಆಹುತಿ ಉಂಟಾದ್ರೆ ಉಂಟಾದ್ರೆ ಪ್ರಾಣಾಗ್ರಿಯ ನಮ್ಮವರೆಗಿರತಕ್ಕಂಥ ವಿಶ್ವಾಸದಲ್ಲಿ ಆಹುತಿ ವೈಶ್ವಾದ ಆಹುತಿ ಕೊಡ್ತೇವೆ. ಇದರಲ್ಲಿ ಒಂದು ವಿಶಿಷ್ಟವಾದ ಪಂಚಾವತಿ ಕ್ರಮ ಇದೆ, ಎಲ್ಲ ಕಡೆ ಆಚರಣೆ ಮಾಡುವುದಿಲ್ಲ. ಯಾವ ಆಚರಣೆಯಲ್ಲಿ ಯಾರು ಓದ್ತಾರೆ, ಯಾರು ತಿಳ್ಕೊತಾರೆ ಆಚರಣೆಗೆ ಪಂಚಾವತಿ ಕ್ರಮ. ಇದರ ಪ್ರಕಾರ ಪ್ರಾಣಾಯ ಸ್ವಾಹ ಧ್ಯಾನಾಯ ಸ್ವಾಹ